ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ನಾಯಿ ಸಾಕಾಣಿಕೆ ಅಥವಾ ಶ್ವಾನ ಸಾಕಾಣಿಕೆ ಎಂಬ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಡಾಕ್ಟರ್ ಗುರುಮೂರ್ತಿ ಇವರಿದ್ದಾರೆ. ಸಾಮಾನ್ಯವಾಗಿ ಸಾಕು ಪ್ರಾಣಿಗಳು ಎಂದಾಕ್ಷಣ ನಮಗೆ ಹತ್ತಿರ ಆಗುವಂತಹದ್ದು ಇರುವುದು ನಾಯಿ ಅಥವಾ ಬೆಕ್ಕು. ಅದರಲ್ಲೂ ನಾಯಿ ಎಂದರೆ ಬಹಳಷ್ಟು ಜನರಿಗೆ ಇಷ್ಟವಾದುದು. ಜಾನುವಾರುಗಳನ್ನು ಯಾವ ರೀತಿ ನಾವು ನೋಡ್ತೇವೋ ಅದೇ ರೀತಿ ಸಾಕು ಪ್ರಾಣಿಗಳನ್ನು ಸಹ ನೋಡ್ಲಿಕ್ಕೆ ಒಂದು ವಿಧಾನ ಅಂತ ಇದೆ. ಅದೇ ರೀತಿ ನಾಯಿಗಳನ್ನು ಯಾವ ರೀತಿ ಸಾಕಬಹುದು, ಅದಕ್ಕೆ ಬೇಕಾದಂತಹ ಸರಿಯಾದ ಪೋಷಣೆ ಅಥವಾ ಆಹಾರ ಕ್ರಮಗಳು ಅಥವಾ ಲಸಿಕೆಗಳನ್ನು ಕೊಡುವುದಾಗಲಿ, ಇದೆಲ್ಲದರ ಬಗ್ಗೆ ಅಂದರೆ ನಾಯಿ ಸಾಕಾಣಿಕೆ ಅಥವಾ ಶ್ವಾನ ಸಾಕಾಣಿಕೆ ಎಂಬ ಒಂದು ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲು ನಿವೃತ್ತ ಪಶುವೈದ್ಯರಾದಂತಹ ಡಾಕ್ಟರ್ ಗುರುಮೂರ್ತಿ ಇವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಇವಾಗ ಸಾಕು ಪ್ರಾಣಿಗಳು ಅದರಲ್ಲೂ ನಾಯಿ ಅಂತ ಬಂದಾಕ್ಷಣ ಮೊದಲಿಗೆ ನಮಗೆ ನೆನಪಿಗೆ ಬರುದು ಒಡನಾಟ. ಅದರದ್ದು ಈ ಸಾಕು ಪ್ರಾಣಿ ನಾಯಿಗಳಲ್ಲಿ ಸಾಕಬೇಕಾದಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳೇನು? ಮೊದಲೇದಾಗಿ ನಾವು ಶ್ವಾನ ಸಾಕಾಣಿಕೆಯ ಮಹತ್ವವನ್ನು ನಾವು ತಿಳ್ಕೊಳ್ಳುವ. ತಮಗೆಲ್ಲ ತಿಳಿದಿರೋ ಹಾಗೆ ಅದು ಒಂದು ಕುಟುಂಬಕ್ಕೆ ಒಂದು ಭದ್ರತೆಯನ್ನು ಕೊಡುತ್ತೆ. ಅದು ಸಾಕೋದ್ರಿಂದ ನಮಗೂ ಒಂದು ರಕ್ಷಣಾ ಭಾವನೆ ಬರುತ್ತೆ. ಯಾಕಂತೇಳಿ ಯಾವುದೇ ಅಪರಿಚಿತರು ಬಂದಾಗ ಅದು ಬೊಗಳಿ ನಮ್ಮನ್ನು ಎಚ್ಚರಿಸುತ್ತೆ. ಒಂದು ಮತ್ತು ಒಂಟಿತನವನ್ನು ಕಡಿಮೆ ಮಾಡಿಬಿಟ್ಟು ಮನಸ್ಸಿಗೆ ಒಂದು ಸಂತೋಷ ಮುದವನ್ನು ಕೊಡುತ್ತೆ. ನಾಯಿಗಳೊಂದಿಗೆ ವಾಕಿಂಗ್ ಮಾಡುವಾಗ ನಮಗೂ ಅದೊಂದು ವ್ಯಾಯಾಮ ಮತ್ತು ಒಂದು ಚಟುವಟಿಕೆ, ಅದರೊಂದಿಗೆ ನಮಗೂ ಚಟುವಟಿಕೆ ಆಗುತ್ತೆ ಹಾಗೂ ಒತ್ತಡ ಕೂಡ ಕಡಿಮೆ ಆಗುತ್ತೆ ಮನುಷ್ಯರಿಗೆ ಕೂಡ. ಮಾನಸಿಕವಾದಂತಹ ಒತ್ತಡ ಅದು ಕಡಿಮೆ ಆಗುತ್ತೆ. ಒಂಟಿತನ ಕಡಿಮೆ ಮಾಡಿ ಮನಸ್ಸಿಗೆ ಒಂದು ಮುದ ಅಥವಾ ಶಾಂತಿಯನ್ನು ನೀಡುತ್ತೆ. ಮತ್ತು ಆ ಟೈಮ್ನಲ್ಲಿ ನಿಮಗೆ ಬೇರೆ ಬೇರೆ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಅವರು ಶ್ವಾನ ಮಾಲೀಕರಾಗಿರ್ತಾರೆ, ಅವರೊಂದಿಗೆ ಒಡನಾಟಾಗಿ ನಮಗೆ ಒಟ್ಟಿಗೆ ಒಂದು ಆ ಬಾಂಧವ್ಯವು ಕೂಡ ನಮ್ಮಲ್ಲಿ ಒಂದು ಬರುತ್ತೆ. ಆಮೇಲೆ ಈ ಮಕ್ಕಳಿಗೆ ಈ ಹೊಣೆಗಾರಿಕೆಯನ್ನು ಕಲಿಸುತ್ತೆ. ಪ್ರಕೃತಿಯಲ್ಲಿ ಒಬ್ಬರನ್ನು ಒಬ್ಬರು ಒಂದು ಅರ್ಥ ಮಾಡಿಕೊಂಡು ಇರಲಿಕ್ಕೆ, ಅರ್ಥ ಮಾಡಿಕೊಂಡು ಜೀವನ ನಡೆಸಲಿಕ್ಕೆ, ಇತರೆ ಜೀವಿಗಳೊಂದಿಗೆ ಪ್ರೀತಿ, ಜವಾಬ್ದಾರಿ ಭಾವನೆ, ಸಹಬಾಳ್ವೆ ಮುಂತಾದನ್ನ ನಮಗೆ ಅದು ಕಲಿಸುತ್ತೆ. ಈ ನಾಯಿಗಳ ಜೊತೆಗಿರುವಂತಹ ಬಾಂಧವ್ಯದ ಜೊತೆಗೆ ಮಾತನಾಡಿದ್ರಿ. ಈಗ ಅದರ ಪಾಲನೆಯ ಬಗ್ಗೆ ಬಂದ್ರಿ, ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು? ಶ್ವಾನ ಪಾಲನೆಯಲ್ಲಿ ಅದಕ್ಕೆ ನೀಡಿರ್ತಕ್ಕಂಥ ಆಹಾರ ಹೇಗಿರಬೇಕಂದ್ರೆ ಅದು ಸಮತೋಲನವಾಗಿರಬೇಕು ಆಹಾರ. ಈ ರೆಡಿಮೇಡ್ ಫುಡ್ಡನ್ನು ಕೊಡ್ಬೋದು, ಆಹಾರ ಫೀಡ್ ಸಿಗ್ತದೆ. ಆಮೇಲೆ ಮನೆಯಲ್ಲಿ ಕೂಡ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಕೊಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ರೈಸ್, ಗಂಜಿ, ರೊಟ್ಟಿ, ಮೊಟ್ಟೆ ಅಂದರೆ ಬೇಯಿಸಿದ ಮೊಟ್ಟೆ, ಹಣ್ಣುಗಳು, ತರಕಾರಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಈ ಬೇಕರಿ ಪ್ರಾಡಕ್ಟ್ಸನ್ನು ಆದಷ್ಟು ಅದನ್ನು ಕೊಡಬೇಡಿ. ಈಗ ಚಾಕ್ಲೇಟ್ಸ್ ಆಗಲಿ ಮತ್ತು ನೀರುಳ್ಳಿ, ಬೆಳ್ಳುಳ್ಳಿ, ದ್ರಾಕ್ಷಿ ಕೊಡಲೇಬೇಡಿ. ಸರ್, ಅದಕ್ಕೆ ಏನಾದರೂ ಕಾರಣ ಏನಾದರೂ ಇದೆಯಾ? ಅದಕ್ಕೆ ಯಾಕೆ ಹಾಗೆ ನಾವು ಹೇಳ್ತೀವಿ ಅಂತ ಹೇಳಿದರೆ ಅದರ ಸೇವನೆಯಿಂದ ಕೆಂಪು ರಕ್ತ ಕಣಗಳು ದೇಹದಲ್ಲಿ ಕಡಿಮೆ ಆಗಿಬಿಟ್ಟು ಟಾಕ್ಸಿಸಿಟಿ ಉಂಟಾಗುತ್ತೆ. ರಕ್ತಹೀನತೆ ಆಗಿ ನಾಯಿಗಳು ಸಾವನ್ನಪ್ಪುವಂತಹ ಒಂದು ಪ್ರಸಂಗ ಕೂಡ ಬರುತ್ತೆ. ಆದ ಕಾರಣ ಇಂತಹ ಆಹಾರವನ್ನು ನಾವು ಕೊಡೋದು ಬೇಡ, ದೂರ ಇಡೋದು ಒಳ್ಳೆಯದು. ಮತ್ತು ಸದಾ ಅದಕ್ಕೆ ಯಾವಾಗಲೂ ಸ್ವಚ್ಛವಾದಂಥ ನೀರನ್ನೇ ಕೊಡಬೇಕು, ಆದಷ್ಟು ಸ್ವಚ್ಛವಾಗಿಯೇ ಇರಬೇಕು. ಅದು ಅತಿಯಾದ ಎಣ್ಣೆ, ಮಸಾಲೆ ಪದಾರ್ಥಗಳು, ಖಾರ ಇದನ್ನೆಲ್ಲ ಅದಕ್ಕೆ ಕೊಡೋದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಈಗ ಯಾವ ಆಹಾರವನ್ನು ನಾವೊಂದು ಕೊಡಬೇಕು ಅಂತ ಒಂದು ಒಂದು ವಿಚಾರವನ್ನು ನೀವು ತಿಳಿಸಿದ್ರಿ. ಈಗ ಆರೋಗ್ಯದ ವಿಚಾರಕ್ಕೆ ಬಂದರೆ ಯಾವ ರೀತಿಯಾದಂತಹ ಆರೈಕೆಯನ್ನು ಮಾಡಬೇಕು? ವಾರ್ಷಿಕ ವೆಟರ್ನರಿ ತಪಾಸಣೆ ಅಥವಾ ಪಶುವೈದ್ಯರ ಬಳಿ ಕರ್ಕೊಂಡು ಹೋಗಿ ಅದನ್ನ ನಾಯಿಯನ್ನು ತೋರಿಸಿ ತಪಾಸಣೆ ನಡೆಸಬೇಕು. ಮತ್ತು ನಿಯತಕಾಲಿಕ ಲಸಿಕೆಯನ್ನು ನಾವು ಆ ಟೈಮಲ್ಲಿ ಡಾಕ್ಟರ್ ನೀಡ್ತಾರೆ. ಮತ್ತು ಅದಕ್ಕೆ ಏನೇ ಗಾಯ ಅಥವಾ ರೋಗ ಕಂಡು ಬಂದಲ್ಲಿ ಪಶುವೈದ್ಯರ ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾರೆ ಅದಕ್ಕೆ. ಆಮೇಲೆ ಅದರ ಸ್ವಚ್ಛತೆ, ನಾಯಿ ಸ್ವಚ್ಛತೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಿಯಮಿತವಾದ ಒಂದು ಸ್ನಾನ ಅದಕ್ಕೆ ಕೊಡಬೇಕಾಗತ್ತೆ. ಅತಿಯಾಗಿ ನೀವು ಸ್ನಾನ ಮಾಡಿಸೋದು ಹೆಚ್ಚು ಒಳ್ಳೆಯದಲ್ಲ. ಒಂದು 15 ದಿವಸಕ್ಕೊಮ್ಮೆ ಮಾಡಿಸಿದರೆ ಬಹಳ ಒಳ್ಳೆಯದು. ಎರಡನೇದಾಗಿ ಅದನ್ನು ಅದರ ಕೂದಲು ಕತ್ತರಿಸೋದು ರೆಗ್ಯುಲರ್ ಆಗಿ, ಅದು ಬಾಚಣಿಗೆಯಲ್ಲಿ ಕತ್ತರಿಸೋದು. ಇದರಿಂದಾಗಿ ರಕ್ತ ಸಂಚಾರ ಆಗುತ್ತೆ, ಹಾಗೆ ಇತರೆ ಹೇನುಗಳೆಲ್ಲ ಹೌದು ಹೌದು ಹೇನುಗಳಿದ್ದೆ ನಿಮಗೆ ನೋಡಲಿಕ್ಕಾಗುತ್ತೆ, ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಮಾಡಲಿಕ್ಕಾಗುತ್ತೆ. ಮೂರನೇದಾಗಿ ಸ್ವಚ್ಛವಾಗಿ ಆ ಜಾಗವನ್ನು ನಾವು ಇಡಬೇಕಾಗುತ್ತೆ. ನಾಯಿಗೂಡು ಅಂತೇಳಿ ಹಾಗೆ ಕೆಲವರು ಸ್ವಚ್ಛ ಮಾಡೋದಿಲ್ಲ, ರೆಗ್ಯುಲರ್ ಆಗಿ ಸ್ವಚ್ಛವಾಗಿ ಆಂಟಿಬಯೋಟಿಕ್ ಸೆಪ್ಟಿಕ್ ಹಾಕಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಅಂದ್ರೆ ನಾಯಿಯನ್ನು ಆ ರೀತಿ ಕೀಳಾಗಿ ಕಾಣದೆ, ನಾವು ಯಾವ ರೀತಿ ಸ್ವಚ್ಛವಾಗಿರ್ತೇವೆ ಅದನ್ನು ಜೀವಿ ಹಾಗೆ ಎಣಿಸ್ಕೊಂಡು ಹಾಗೆ ಮಾಡಬೇಕಾಗತ್ತೆ. ದಿನನಿತ್ಯ ನಾಯಿ ಅಂತ ಹೇಳಿದ್ಮೇಲೆ ಅದಕ್ಕೆ ವ್ಯಾಯಾಮ ಕೂಡ ಅತಿ ಅವಶ್ಯಕವಾಗಿದೆ. ದಿನನಿತ್ಯ ನಡಿಗೆ ಕೂಡ ಅವಶ್ಯಕ. ಮತ್ತೆ ಮೂಲ ತರಬೇತಿಯನ್ನು ನೀಡಬೇಕು. ಈ ನಾಯಿಗಳಿಗೆ ತರಬೇತಿ 4 ತಿಂಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ಸಿಂಪಲ್ ಕಮಾಂಡ್ಸ್ ಲೈಕ್ ಕೂತ್ಕೋ, ಬಾ, ನಿಲ್ಲು, ಈ ಥರ ಹೇಳಬೇಕು ನಾಯಿಗೆ. ಆಮೇಲೆ ಅದಕ್ಕೆ ಒಂದು ಗಿಫ್ಟ್ ಅಥವಾ ಒಂದು ಬಹುಮಾನ ಕೊಟ್ಟು ಸಕಾರಾತ್ಮಕವಾಗಿ ಪ್ರೋತ್ಸಾಹವನ್ನು ಕೊಡಬೇಕು. ಆಗ ಅದು, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಾನು, ಈಗ ನಮ್ಮನೆ ನಾಯಿಗೆ ನನ್ನಂತರ ದೊಡ್ಡ ನಾಯಿ ಉಂಟು, ಅಲ್ಲಿ ಅದು ಹೇಗಂತ ಹೇಳಿದರೆ ಒಂದು ಸಣ್ಣ ಕಲಿಸ್ಬೇಕಂತ ಉಂಟು ಮಾಡೋ, ಈ ಗೇಟ್ ಶಬ್ದ ಆದರೆ ಎಚ್ಚರಿಸಬೇಕು. ಅದಕ್ಕೆ ನಾವೆಂತ ಮಾಡ್ತೇವೆ, ಫಸ್ಟ್ ನಾನು ಹೋಗಿ ಗೇಟ್ ಶಬ್ದ ಮಾಡ್ತೇನೆ, ಫಸ್ಟ್ ಅದು ಕೇಳಲ್ಲ, ಆಮೇಲೆ ಗೇಟ್ ಶಬ್ದ ಮಾಡಿ ಈಚೆ ಬಂದು ಅದಕ್ಕೊಂದು ತಿಂಡಿ ಕೊಡ್ತೇನೆ. ಆಗ ಗೊತ್ತಾಗುತ್ತೆ ಗೇಟ್ ಶಬ್ದ ಮಾಡಿದರೆ ತಿಂಡಿ ಸಿಗುತ್ತೆ ಅಂತ. ಆದ ಕಾರಣ ಹಾಗೆ ಅದು ರೀಇನ್ಫೋರ್ಸ್ ಆಗಿಬಿಟ್ಟು ಅಭ್ಯಾಸ ಆಗುತ್ತೆ, ರೆಕಗ್ನಿಷನ್ ಆಗುತ್ತೆ ಅದಕ್ಕೆ, ಅದು ಸಕಾರಾತ್ಮಕ ಪ್ರೋತ್ಸಾಹ. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅದರೊಟ್ಟಿಗೆ ಬೆರಿಬೇಕು. ಸಮಯ ಒಂಟಿತನ ತಪ್ಪಿಸ್ಬೇಕು. ಒಂಟಿತನ ಅಂತ ಹೇಳುವಂಥ ಅದು ಕಾಡುತ್ತೆ, ಅದಕ್ಕೂ ಕಾಡಬಾರ್ದಲ್ಲ. ಆದ ಕಾರಣ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಆ ನಾಯಿಯೊಡನೆ ಪ್ರೀತಿಯಿಂದ ಇರಬೇಕು. ಆಮೇಲೆ ಈ ಆಹಾರ ಪದ್ಧತಿ ಬಗ್ಗೆ, ಈಗ 0 ಅಂತ ಹೇಳಿದರೆ 0 ದಿವಸ ತಿಂಗಳಿಂದ 4 ವಾರದವರೆಗೆ ತಾಯಿ ಹಾಲೆ ಅದಕ್ಕೆ ಅತ್ಯುತ್ತಮವಾದಂಥ ಆಹಾರ. ಬೇರೆ ಏನು ಕೊಡುವ ಹಾಗೆ ಇದು ಯಾಕೆ ಅಂತ ಹೇಳಿದರೆ ಮರಿಗಳಿಗೆ ಅದು ರೋಗ ನಿರೋಧಕ ಶಕ್ತಿಯನ್ನು ನೀಡ್ತದೆ. ತಾಯಿಯ ಹಾಲು ಅಂದರೆ ಆ್ಯಂಟಿ ಬಾಡೀಸನ್ನು ನೀಡ್ತದೆ, ಬೇರೆ ರೋಗ ಬರದ ಹಾಗೆ ಶಕ್ತಿಯನ್ನು ಕೊಡ್ತದೆ. ಪಕ್ಕ ಅದು ಸಿಗಲಿಲ್ಲ ಅಂತೇಳಿ ಇದ್ದರೆ ಪಪ್ಪಿ ಮಿಲ್ಕ್ ಫಾರ್ಮ್ಯುಲಾ ಇದೆಲ್ಲ ಸಿದ್ಧ ಫೀಡ್ ಸಿಗುತ್ತೆ, ವೈದ್ಯರ ಸಲಹೆಯಂತೆ ಅದನ್ನು ನೀಡಬೇಕು. ವಾಸಿಸುವ ಸ್ಥಳ ಕೂಡ ಹಾಗೆ, ನಾವು ಅದು ಬೆಚ್ಚನಾಗಿರಬೇಕು, ಆದಷ್ಟು ಕಾಪಾಡಬೇಕು. ಗಾಳಿ ಎಲ್ಲ ಜಾಸ್ತಿ, ಈಗ ಚಿಕ್ಕದಿರುವ ಗಾಳಿ ಜಾಸ್ತಿ ಬರೋದು ಅದೆಲ್ಲ, ಆದರೆ ಶೀತ ಆಗೋದು ಅಂಥದ್ದೆಲ್ಲ ಬರ್ತದೆ. ಎರಡನೇದು ಈಗ ನಾವು ಹೇಳಿದ್ದು 4 ವಾರಗಳವರೆಗೆ, ಆಮೇಲೆ ಅದಕ್ಕೆ ನಿಧಾನ ಅದು ಬೆಳೆಯುತ್ತೆ. ವೈದ್ಯ ಸಲಹೆ ಮೇರೆಗೆ ಪಪ್ಪಿ ಮಿಲ್ಕ್ ಫಾರ್ಮ್ಯುಲಾ ಅಂತ ಸಿಗುತ್ತೆ, ಪಪ್ಪಿ ಮಿಲ್ಕ್ ಫಾರ್ಮ್ಯುಲಾ ಅಂತೇಳಿ ಅದನ್ನು ಕೆಲವರು ಕೊಡ್ತಾರೆ, ಈಗ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಬ್ರೀಡ್ ಸಿಕ್ಕಾದರೆ. ಇಲ್ಲ ಅಂತ ಹೇಳಿದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಆಗ ಹೇಳಿದೆ ಆಹಾರವನ್ನು ಕೊಡ್ಬೋದು. ಆದರೆ ಅದೇ ಖಾರ, ಉಪ್ಪು, ಮಸಾಲೆ ಪದಾರ್ಥ ಇದೆಲ್ಲ ಅದನ್ನು ಕಡಿಮೆ ಮಾಡಬೇಕು, ಕೊಡದೇ ಇರೋದು ಬಹಳ ಉತ್ತಮ. ಈಗ ನಾಯಿಯ ಮರಿಗಳಿಗೆ ಆ ಸಮಯದಲ್ಲಿ ಎಷ್ಟು ಹಾಲು ಕೊಡಬೇಕಾಗುತ್ತದೆ? ಮತ್ತು ವಾಲ್ಯೂಮ್ ಆಫ್ ಮಿಲ್ಕ್ ಟು ದ ಪಪ್ಪಿ ಅಂತ ಹೇಳ್ತೇವೆ ನಾವು, ಎಷ್ಟು ಸಾಧಾರಣ ಕೊಡ್ಬೋದು ಪಪ್ಪಿಗೆ? 15 ml 100 grams ಬಾಡಿ ವೈಟ್. ಓಹೋ, ಬಾಡಿ ವೈಟ್ ಆಫ್ ದಿ ಪಪ್ಪಿ 100 grams ಬಾಡಿ ವೈಟಿಗೆ ಕೊಡ್ಬೋದು 10 ದಿವಸದವರೆಗೆ. ಆಮೇಲೆ 20 ದಿವಸದವರೆಗೆ 10 ರಿಂದ 20 ml ಫಾರ್ 100 grams. ಹೆಚ್ಚಾಗ್ತಾಯಿದ್ದಂಗೆ ಹೆಚ್ಚು ಮಾಡ್ತಾ ಹೋಗು. ಈಗ ಆ್ಯಾವರೇಜ್ ಬಾಡಿ ವೈಟ್ ಒಂದು ನಾಯಿ ಮರಿಗಳು ಬೇರೆ ಬೇರೆ ಬ್ರೀಡ್ಸ್ ಇದೆ ಅಲ್ಲ, ಈಗ ಚಿಕ್ಕ ನಾಯಿ ಮರಿ ಬ್ರೀಡ್ಸ್ ಇದೆ, ದೊಡ್ಡದಿದೆ. ಚಿಕ್ಕದಾದರೆ ಒಂದು ಟಾಯ್ ಬ್ರೀಡ್ಸ್ ಅಂತ ಕರಿತೀವಿ ನಾವು, ಅದು 100 to 200 grams ಅದರ ಬಾಡಿ ವೈಟ್ ಫಸ್ಟಿಗೆ. ಮೀಡಿಯಮ್ ಸೈಜ್ ಆದರೆ 200 to 300 grams, ಲಾರ್ಜ್ ಬ್ರೀಡ್ಸ್ ಆದರೆ 400 to 500 grams, ಜಯಂಟ್ ಆದರೆ 700 gram ಇರುತ್ತೆ. ಸೊ ಇದು ಅದರ ಬಾಡಿ ವೈಟ್. ಮತ್ತು 10 ದಿವಸಕ್ಕೊಮ್ಮೆ ಬಾಡಿ ವೈಟು ಡಬಲ್ ಆಗಬೇಕು, ಆ ಥರ ಅದು ಒಳ್ಳೆ ಗ್ರೋತ್ ಆಗ್ತಾ ಇದೆ ಅಂತ ಲೆಕ್ಕ. ಹಾಗೆ ಕೊಟ್ಟರೆ ಒಂದು ಸರಿಯಾದ ಕ್ರಮದಲ್ಲಿ ಆಹಾರ ಕೊಡ್ತಾ ಹೋಗ್ತಾ ಇದೆ, ಅದು ಸರಿಯಾಗಿ ಬೆಳೀತಾ ಇದೆ, ಮುಂದೆ ಒಳ್ಳೆ ನಾಯಿ ಆಗುತ್ತೆ ಅಂತ ಹೇಳೋ ಲಕ್ಷಣ. ಈಗ ನಾಯಿಯ ಬಗ್ಗೆ ಮರಿಗಳಿಂದ ಹಿಡಿದು ವಿಶೇಷವಾದ ಆರೈಕೆ ಅಥವಾ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬಹುದು? ಮೊದಲ 3 ತಿಂಗಳು ಅದಕ್ಕೆ ಸ್ನಾನವನ್ನು ಮಾಡಿಸ್ಬಾರ್ದು. ನಾಯಿಗಳಿಗೆ ತೇವವಾದ ಬಟ್ಟೆಯಿಂದ ಒರೆಸಬೇಕು ಮತ್ತು ಮಲಮೂತ್ರದ ಸ್ಥಳಗಳನ್ನು ಸ್ವಚ್ಛವಾಗಿ ಇರಿಸಬೇಕು. ತರಬೇತಿ ಈಗಾಗಲೇ ಹೇಳಿದೆ ನಾನು, ಹೆಸರಿಡ್ದು ಕರಿಬೇಕು, ಸೌಮ್ಯವಾಗಿ ಮಾತನಾಡಬೇಕು, ಆದಷ್ಟು ಹೊಡೆಯಬಾರ್ದು, ಸಹನೆಯಿಂದ ನಾವು ಇರಬೇಕಾಗುತ್ತೆ. ಒಂಥರ ಮಕ್ಕಳ ರೀತಿ ಮಕ್ಕಳ ರೀತಿಯಲ್ಲಿ ನಾವು ಪೋಷಿಸಬೇಕು. ಇನ್ನು ಅದರ ಲಸಿಕೆಗಳ ಬಗ್ಗೆ ಮಾತನಾಡ್ತಿದ್ರೆ, ನಾಯಿಗಳಿಗೆ ಯಾವೆಲ್ಲ ಲಸಿಕೆಗಳನ್ನು ನೀಡಬೇಕಾಗ್ತದೆ? ಅದಕ್ಕೆ ಕೊಡತಕ್ಕಂಥ ವಿವಿಧ ಲಸಿಕೆಗಳ ವಿಚಾರ ಮಾತಾಡುವ, ರೋಗ ಬರದ ಹಾಗೆ ಏನೇನು ಲಸಿಕೆಗಳನ್ನು ಕೊಡಬೇಕಂತೇಳಿ ಮಾತಾಡಿ ಮತ್ತು ರೋಗದ ವಿಚಾರ ಸ್ವಲ್ಪ ತಿಳ್ಕೊಳ್ಳುವ ಒಂದೊಂದೇ. ಈಗ 6ನೇ ವಾರಕ್ಕೆ ಡಿಸ್ಟೆಂಪರ್, ಹಿಪಟೈಟಿಸ್, ಲೆಪ್ಟೋಸ್ಪೈರಾ, ಪಾರ್ವಾ, ಪ್ಯಾರಾ ಇನ್ಫ್ಲುಯೆನ್ಸಾ, ಕರೋನಾ ಅಂತ ಹೇಳುವಂಥದ್ದು ವೈರಸ್ ಇಂಜೆಕ್ಷನ್ ಇದೆ, ಅದು ಕೊಡಿಸ್ತಾರೆ. ಆಮೇಲೆ 8ನೇ ವಾರ ಅಥವಾ 9ನೇ ವಾರ ರೇಬಿಸ್ ಲಸಿಕೆಯನ್ನು ಕೊಡಬೇಕು ಅದಕ್ಕೆ. ಆಮೇಲೆ ನೆಕ್ಸ್ಟ್ 12ನೇ ವಾರಕ್ಕೆ ಇದನ್ನು ರಿಪೀಟ್ ಮಾಡಬೇಕಂತ ಹೇಳ್ತೀವಿ ನಾವು, ಅದು ಮಾಡ್ತಾ ಇಲ್ಲ, ಇಟ್ ಈಸ್ ಅ ಆಪ್ಷನಲ್ ಥಿಂಗ್. ಸೊ ಅದ ಕಾರಣ 9ನೇ ವಾರಕ್ಕೆ ನೀವು DHPPL ಬೂಸ್ಟರ್ ಡೋಸ್ ಕೊಟ್ಟ ಮೇಲೆ ಪ್ರತಿ ವರ್ಷ ಅದನ್ನೇ ರಿಪೀಟ್ ಮಾಡ್ತೇವೆ. ಯಾವುದೇಳಿ DHPPL ಮತ್ತು ರೇಬಿಸ್ ಪ್ರತಿ ವರ್ಷ ನಾವು ಅದನ್ನ ರಿಪೀಟ್ ಮಾಡ್ತೇವೆ. ಲಸಿಕೆ ಕೊಡುವ ಮುಂಚೆ ಏನಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈ ಜಂತುನಾಶಕವನ್ನು ನಾವು ಕೊಟ್ಟು ಲಸಿಕೆಯನ್ನು ಕೊಡಬೇಕು, ಆಗ ಪರಿಣಾಮಕಾರಿಯಾಗಿ ಲಸಿಕೆ ಆ್ಯಕ್ಟ್ ಆಗುತ್ತದೆ. ಈ ಲಸಿಕೆಗಳನ್ನು ಯಾವ ರೀತಿ ಕೊಡಬೇಕಾಗ್ತದೆ? ಅಂದರೆ ಬಾಯಲ್ಲ ಅಥವಾ ಚುಚ್ಚುಮದ್ದು ರೂಪದಲ್ಲ ಹೇಗೆ ಇದನ್ನು ಕೊಡಬೇಕಾಗ್ತದೆ? ಅದರಲ್ಲಿ ಹೇಗೆ ಕೊಡಬೇಕು ಲಸಿಕೆ? ಆಹಾರದೊಂದಿಗೆ ಹಾಕಬೇಕು ಅಲ್ವಾ? ಒಂದು, ತುಂಬ ಆಹಾರ ಕೊಟ್ಟು ಕೊಡಬಾರ್ದು. ಆಮೇಲೆ ನೇರವಾಗಿ ಅದಕ್ಕೆ ಬಾಯಿಗೆ ಹಾಕಿಯೂ ಕೊಡ್ಬೋದು. ಕೆಲವು ನೇರವಾಗಿ ಬಾಯಿಗೆ ಹಾಕ್ತಾರೆ, ಬಾಯಿ ಹೀಗೆ ಹಿಡ್ಕೊಳ್ತಾರೆ ಒತ್ತಿ, ಆಗ ಅದು ನುಂಗುತ್ತೆ. ಇನ್ನು ಲಿಕ್ವಿಡ್ ದ್ರವ ರೂಪದ್ದಾಗಿದ್ದರೆ ನೀವು ಒಂದು ಸಿರಿಂಜ್ನಲ್ಲಿ ಬಾಯಿಗೆ ಅದನ್ನ ಹಾಕಬೇಕು. ಅದನ್ನ ಎಷ್ಟು ದಿವಸ? ಪ್ರತಿ 2 ವಾರಕ್ಕೊಮ್ಮೆ 8ನೇ ವಾರದವರೆಗೂ ಕೂಡ ಹುಳದ ಔಷಧಿಯನ್ನು ಕೊಡ್ತಾ ಇರ್ಬೋದ್ರೆ ಬಹಳ ಒಳ್ಳೆಯದು. ಮತ್ತು 6 ತಿಂಗಳಿಗೆ ಒಮ್ಮೆ, 6 ತಿಂಗಳಾದಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಕೊಟ್ಟರೆ ಬಹಳ ಉತ್ತಮವಾದಂಥ ಒಂದು ಪದ್ಧತಿ. ಸರ್, ಇವಾಗ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವ ರೋಗಗಳ ಬಗ್ಗೆ ಹೇಳಬಹುದಾ? ಈಗ ಜಾನುವಾರುಗಳು ಬರ್ತಕ್ಕಂಥ ಇಂಪಾರ್ಟೆಂಟ್ ರೋಗ ನೀವು ಆವಾಗಲೇ ಹೇಳಿದ ಹಾಗೆ ಬಹಳ ಬಹಳ ಇಂಪಾರ್ಟೆಂಟ್, ಯಾಕಂದರೆ ಜಾನುವಾರುಗಳಿಂದ ಮನುಷ್ಯರಿಗೆ ಕೂಡ ಬರುತ್ತದ್ದು. ಝೂನೋಟಿಕ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ, ಡಿಸೀಸಸ್ ಆಫ್ ಝೂನೋಟಿಕ್ ಇಂಪಾರ್ಟೆನ್ಸ್, ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರತಕ್ಕಂಥ ರೋಗಗಳು ಪ್ರಾಣಿಜನ್ಯ. ಇದರಲ್ಲಿ ಏನಂತ ಹೇಳಿದರೆ ರೇಬಿಸ್ ರೋಗದ ಲಕ್ಷಣದ ಬಗ್ಗೆ ತಿಳ್ಕೊಳ್ಳುವ, ಯಾಕಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಮತ್ತು ನಮಗೂ ಮಾರಣಾಂತಿಕ ಕಾಯಿಲೆ ಅದು. ಫಸ್ಟು ಈ ನಾಯಿಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಏನೇನು ನಾವು ಪ್ರಿಕಾಷನ್ ತಗೊಳ್ಬೇಕು, ನಾಯಿಗಳಲ್ಲಿ ಒಂದಂತ ಹೇಳಿದರೆ ಅದರ ನಡವಳಿಕೆ ಚೇಂಜ್ ಆಗುತ್ತೆ. ಫಸ್ಟಿಗೇನು ಇಲ್ಲ ಅಂದರೆ ಅತಿಯಾಗಿ ಅದು ನಮ್ಮನ್ನು ಕಚ್ಚುವುದು, ಮತ್ತು ಕಿರ್ಚುವುದು, ನೀರು ನೋಡಲು ಭಯ ಅಂದರೆ ಹೈಡ್ರೋಫೋಬಿಯಾ, ಬಾಯಲ್ಲಿ ನೊರೆ ಬರೋದು, ಮತ್ತು ನಾಲಿಗೆ ಒಂದು ಕಡೆ ಜೋತಾಡ್ಕೊಂಡು ಇದೆ, ಯಾಕಂತ ಹೇಳಿದರೆ ನರಮಂಡಲ ಇದು ಎಫೆಕ್ಟ್ ಆಗುವ ವೈರಸ್, ನಡೆಯಲು ಅಸಮತೋಲನ ಆಗೋದು, ಹೋದಲ್ಲಿ ನಾಯಿಗಳಿಗೆ ಇತರ ಜೀವಿಗಳಿಗೆ ಕಚ್ಚುತ್ತಾ ಹೋಗುತ್ತದೆ, ಇತರ ಜೀವಿಗಳು ಕೂಡ ಅದು ಕಚ್ಚುತ್ತಾ ಹೋಗುತ್ತೆ. ಆ ವೈರಸ್ ನಾಲಿಗೆ ಜಂಜಿರಿಗೆ ಬಂದಾಗ ಅದು ಕಚ್ಚಿದಾಗ ರೇಬಿಸ್ ಹರಡುವಂಥ ಸಂಭವ ಹೆಚ್ಚು ಇದೆ, ಜಾಸ್ತಿ ಇರ್ತದೆ. ಇದು ನಾಯಿಗಳಿಗೆ ಆಗತಕ್ಕಂಥ ಒಂದು ಲಕ್ಷಣ. ಅಂಥ ನಾಯಿಗಳ ಹತ್ರ ನಾವು ಬೀದಿಯಲ್ಲೆಲ್ಲ ನೋಡಿ ಸ್ವಲ್ಪ ದೂರದಲ್ಲಿ ನಮ್ಮ ಜಾಗಕ್ಕೆ ಸ್ವಲ್ಪ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇದ್ದರೆ ಮನುಷ್ಯರಲ್ಲಿ ಏನಂತ ಹೇಳಿದರೆ, ಈಗ ಮನುಷ್ಯರಲ್ಲಿ ನೋಡಿ, ಮನುಷ್ಯರಿಗೆ ಈಗ ಯಾವುದೇ ಒಂದು ನಾಯಿ ಕಚ್ಚುವಿಕೆಯನ್ನು ನಾವು ಅಜಾಗ್ರತೆ ಮಾಡಬಾರ್ದು. ಯಾಕಂತೇಳಿ ಮನುಷ್ಯರಿಗೆ ಕೂಡ ನೋಡಿ, ಫಸ್ಟು ಜ್ವರ ಬರುತ್ತೆ, ವಿಪರೀತ ವೈರಿಮಿಯಾ ಅಂತ ಹೇಳ್ತಾರೆ ಜ್ವರ. ಆಮೇಲೆ ಜ್ವರದಿಂದಾಗಿ ಅದು ತುಂಬ ತಲೆನೋವುಸರಾಗುತ್ತೆ, ಮತ್ತು ಅದು ಎಲ್ಲಿ ಜಾಗ ಕಚ್ಚುತ್ತೋ ಅಲ್ಲಿ ವಿಪರೀತ ಸ್ವಲ್ಪ ನೋವು ಉಂಟಾಗುತ್ತೆ, ಅಲ್ಲಿ ವಿಪರೀತ ನೋವು ಬರುತ್ತೆ. ಮನುಷ್ಯರು ಕೂಡ ನೋಡಿ, ನೀರು ನೋಡೋದ್ರಿಂದ ಅದಕ್ಕೆ ಭಯ ಬರುತ್ತೆ, ನೀರು ನೋಡಿದ ಕೂಡಲೇ ಮನಸ್ಸಿಗೆ ಭಯ ಉಂಟಾಗೋದು, ಅತಿಯಾಗಿ ಬಾಯಲ್ಲಿ ಜೊಲ್ಲು ಬರೋದು, ಮತ್ತು ಗಾಬರಿ ಉಂಟಾಗೋದು, ಯಾಕಂದ್ರೆ ನರಮಂಡಲ ಎಫೆಕ್ಟ್ ಆಗ್ತಾ ಹೋಗುತ್ತೆ ಮೇಲೆ, ಯಾಕಂದರೆ ಕಣ್ಣಿನ ಹತ್ರ ಮೂಗಿನ ಹತ್ರ ಕಚ್ಚಿದರೆ ಬೇಗ ಎಫೆಕ್ಟ್ ಆಗುತ್ತೆ, ನರಮಂಡಲಕ್ಕೆ ಹೋಗುತ್ತೆ. ಕಾಲು ತುದಿ ಕಚ್ಚಿದಾಗ ಸ್ವಲ್ಪ ದಿವಸಗಳು ತಗೊಳ್ಳುತ್ತೆ. ಮತ್ತು ಅಶಾಂತಿ, ಸ್ನಾಯುಗಳು ಸೆಳೆತ, ಅಂದರೆ ಹೀಗೆ ಅಲ್ಲಾಡೋದು, ಕಂಪನ ಉಂಟಾಗುತ್ತೆ, ಕೋಮ, ಮರಣ. ಆದರೆ ಆ ಟೈಮಲ್ಲಿ ಅದು ಎಷ್ಟೋ ಸ್ಪ್ರೆಡ್ ಮಾಡಿಬಿಟ್ಟು ಕಚ್ಚಿಬಿಟ್ಟಿರೋ. ಅದ ಕಾರಣ ನಾವು ಬಹಳ ಜಾಗ್ರತೆಯಿಂದ ಇರಬೇಕು, ಸಾಕಷ್ಟು ಮುನ್ನೆ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಅದಕ್ಕೆ ನಾವು ಈಗ ಸರ್ಕಾರದಲ್ಲಿ ಈ ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಸ್ಥಳೀಯ ಸಂಸ್ಥೆಗಳೊಂದಿಗೆ ಮಾಡಿದರೆ ಬಹಳ ಉತ್ತಮ. ಮತ್ತು ಇದು ಕವರ್ ಆಗುತ್ತೆ, ನಾಯಿಗಳು ಕವರ್ ಆಗುತ್ತೆ ಈ ಡಿಸೀಸಿಂದ. ಇವಾಗ ಸರ್, ಒಂದು ನಾಯಿ, ಒಂದು ಶ್ವಾನಕ್ಕೇನು ರೇಬಿಸ್ ಬಂದಿದೆ ಅಂತ ಗೊತ್ತಾದರೆ ಯಾವ ರೀತಿ ಅದನ್ನು ರಕ್ಷಿಸಬಹುದು, ರಕ್ಷಿಸುವ ಚಾನ್ಸ್ ಏನಾದರೂ ಇದೆಯಾ? ರೇಬಿಸ್ ಬಂದ ತಕ್ಷಣ ರಕ್ಷಣೆ ಮಾಡಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂತೇಳಿದರೆ ಅದು ಅಂದರೆ ಪುನಃ ಅದು ಹಬ್ಸ್ತಾ ಇರುತ್ತೆ. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಕಂಪ್ಲೀಟ್ಲಿ ಪ್ರೊಟೆಕ್ಟಿಂಗ್ ದ ಡಾಗ್. ಬಟ್ ಕಚ್ಚಿದ ತಕ್ಷಣ, ನಾಯಿ ಕಚ್ಚಿದ ತಕ್ಷಣ ನಾವು ಏನೇನು ಪ್ರಿಕಾಷನ್ ತಗೊಳ್ಬೋದು, ಮತ್ತು ನಾಯಿಗೆ ಏನೇನು ಪ್ರಿಕಾಷನ್ ಕೊಡ್ಬೋದು, ಇದೆರಡು ಬಹಳ ಪ್ರಾಮುಖ್ಯ. ಈಗ ನಾಯಿಗೆ ಬೇರೆ ನಾಯಿ ಕಚ್ಚಿದಾಗ ನೀವು ರೆಗ್ಯುಲರ್ ಆಗಿ ನಾಯಿಗೆ ಇಂಜೆಕ್ಷನ್ ಲಸಿಕೆ ಎಲ್ಲ ಕೊಡ್ತಾ ಇದ್ದರೂ ಕೂಡ ನಿಮ್ಮ ನಾಯಿಗೆ ಅದೇ ಟೈಮಲ್ಲಿ ನೀವು ಲಸಿಕೆ ಸ್ಟಾರ್ಟ್ ಮಾಡಲೇಬೇಕು. ಸೊನ್ನೆ, 4ನೇ ದಿವಸ, 7, 14, 28ನೇ ದಿವಸ. ಅಂದರೆ 0 ಅಂತ ಹೇಳಿದರೆ ಅದೇ ದಿವಸ. ಹೌದು, 0, 1, 2, 3, 4 ಆ ಲೆಕ್ಕ. ಆ ಥರ ನೀವು ಲಸಿಕೆಯನ್ನು ಕೊಡಬೇಕು. ನಾಯಿಗಳಿಗೆ ಕಂಪ್ಲೀಟ್ ಲಸಿಕೆ ಕೊಡೋದು ಭಾಳ ಕ್ಷೇಮ ನನ್ನ ಲೆಕ್ಕದಲ್ಲಿ. ಯಾಕಂತೇಳಿದರೆ ನಾವು ಆಗ ಕೊಟ್ಟಂಥದ್ದು ರೆಗ್ಯುಲರ್ ಲಸಿಕೆ ಕೊಟ್ಟರು ಕೂಡ ಆ್ಯಂಟಿಬಾಡೀಸು ಎಲ್ಲ ನಾಯಿಯಲ್ಲಿ ಒಂದೇ ಥರ ಉತ್ಪಾದನೆ ಆಗಲ್ಲಲ್ಲ. ಬೇಸ್ಡ್ ಆನ್ ದಿ ಇಮ್ಯುನಿಟಿ ಡಿಫ್ರೆಂಟ್. ನಾವು ಅದು ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ ಶ್ವಾನಕ್ಕೆ ಹಾನಿ ಇದ್ದರೂ ಕೂಡ. ಕೆಲವರು ಒಂದು 15-20 ದಿವಸ ಆಗುವಾಗ ಮತ್ತಿನ ಲಸಿಕೆಯನ್ನು ಕೊಡೋದಿಲ್ಲ ನಾಯಿಗಳಿಗೆ, ಮತ್ತೆ ಕೊಡೋಲ್ಲ. ಯಾಕಂದರೆ ಕನ್ಫರ್ಮ್ ಆಯಿತು, ಒಂದು ತಿಂಗಳೊಳಗೆ ಹೆಚ್ಚಾಗಿ ಹುಚ್ಚಿಡಿದ್ರು 20-21 ದಿವಸ. ಇದೀಗ ಇಲ್ಲ, ಕನ್ಫರ್ಮ್ ಆದ ಕೂಡಲೇ ನೀವು, ನಮಗೆ ಮನುಷ್ಯ ಜೀವಿ ಇಂಪಾರ್ಟೆಂಟ್ ಅಲ್ಲ. ಸೊ ಆದ ಕಾರಣ WHO ಏನು ಹೇಳ್ತದೆ, ತಕ್ಷಣ ತಗೊಳ್ಳಿ ಮತ್ತು ವಾಚ್ ಮಾಡಿ, ಅದು ಇದ್ದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಯು ಕ್ಯಾನ್ ಸ್ಟಾಪ್ ಇಟ್. ಸೈಡ್ ಎಫೆಕ್ಟ್ ಇಲ್ಲ, ಯಾಕಂದ್ರೆ ನಿಮ್ಮ ನಾಯಿ ಪ್ರೊಟೆಕ್ಟ್ ಆಗ್ತದೆ, ನೀವು ಪ್ರೊಟೆಕ್ಟ್ ಆಗ್ತೀವಿ, ಎರಡಿದೆ. ಆಮೇಲೆ ಇದರ ನಾಯಿ ಕಚ್ಚಿದ ಈಗ ಮನುಷ್ಯರಿಗೆ ಕೂಡ ಇದೇ ಪ್ರಿನ್ಸಿಪಲ್. ಈಗ ಒಂದು ಕಡೆ ಅದು ನಾಯಿ ಕಚ್ಚಿದ ಕೂಡಲೇ ಒಂದು ತೋರಿಸ್ಲೇಬೇಕು ಡಾಕ್ಟರ್ ಹತ್ರ, ಮನುಷ್ಯರಿಗೆ ಹೇಳಿದ್ದ. ಯಾಕಂದರೆ ಅದು ಎಷ್ಟೆಷ್ಟು ಟಿಶ್ಯೂಸ್ ಇನ್ವಾಲ್ವ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಕಚ್ಚಿದ ಜಾಗವನ್ನು ಜಾಗ ಪರೀಕ್ಷೆ ಮಾಡಿಸ್ಬೇಕು. ಯಾಕಂತೇಳಿದ್ರೆ ಈಗ ಏನಾಗಿದೆ, ಇಮ್ಯುನೋಗ್ಲಾಬ್ಯುಲನ್ಸ್ ಬರುತ್ತೆ, ಇಮ್ಯುನೋಗ್ಲಾಬಿ, ರೇಬಿಸ್ ಇಮ್ಯುನೋಗ್ಲಾಬ್ಯುಲನ್ಸ್ ಅಂತ. ಅದನ್ನು ಏನು ಮಾಡ್ತಾರೆ, ಆ ಗಾಯದ ಸುತ್ತ ಚಿಮುಕಿಸ್ತಾರೆ ಅಥವಾ ಅದನ್ನು ಕೊಡ್ತಾರೆ, ಇನ್ಫಿಲ್ಟರ್ ಅಂತ ಹೇಳ್ತಾರೆ, ಚಿಮುಕಿಸಿರೋದು ಜಾಗ. ಸೊ ದ್ಯಾಟ್ ಅಲ್ಲಿಂದ ರೋಗಾಣುಗಳು ಒಳಗೆ ಎಂಟರ್ ಆಗದೆ ಇರಲಿ, ಅಷ್ಟು ಅಡ್ವಾನ್ಸ್ ಆಗಿದೆ. ಅದನ್ನು ಫಸ್ಟ್ ಹೆಚ್ಚಾಗಿ ಮಾಡಿ, ತುಂಬ ಡೀಪ್ ಗಾಯಗಳು, ಮಾಂಸಖಂಡ ಕಿತ್ತು ಬರೋದು, ನರ ಇದೆಲ್ಲ ಆಗುವಾಗ ನೀವು ಅದನ್ನು ಆ ಇಂಜೆಕ್ಷನ್ ನೀವು ತಗೊಳ್ಬೇಕು. ಅವ್ರು ತಗೊಂಡು ಹೇಳ್ತಾರೆ ಡಾಕ್ಟ್ರು, ಯಾರು ಮನುಷ್ಯರು ಡಾಕ್ಟ್ರು ನಿಮಗೆ ಅದೇ ಅಡ್ವೈಸ್ ಕೊಡೋದು. ನಾವು ಜನರಿಗೆ ಅದನ್ನೇ ಅಡ್ವೈಸ್ ಕೊಡ್ತೀವಿ, ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿ ಇಲ್ಲ. ಮನುಷ್ಯ ಜೀವಿಯು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಬಟ್ ಮನುಷ್ಯರಿಗೆ ಕೂಡ ಸೇಮ್ ಅದೇ ಪ್ರಕಾರ ಹೋಗ್ಬೇಕಾಗ್ತದೆ. ಹೌದು, ಒಂದು ಮೇನ್ ಥಿಂಗ್ ಅಂದರೆ ಚೆನ್ನಾಗಿ ಗಾಯವನ್ನು ಚೆನ್ನಾಗಿ ತೊಳಿಬೇಕು. 15 ನಿಮಿಷಗಳ ಕಾಲ ರನ್ನಿಂಗ್ ವಾಟರಲ್ಲಿ ಆ ಗಾಯ ಆದ ಭಾಗವನ್ನು ನೀವು ಬಿಡಬೇಕು. ಸೊ 15 ನಿಮಿಷಗಳ ಕಾಲ ಕಮ್ಮಿ, ಆವಾಗ ಏನಾಗುತ್ತೆ, ರೋಗಾಣು ಪ್ರಮಾಣ ಆ ಜಾಗದಲ್ಲಿ ಕಮ್ಮಿ ಆಗುತ್ತೆ, ಒಳಗೆ ಹೋಗುವ ಪ್ರಮಾಣ ಕಮ್ಮಿ ಆಗುತ್ತೆ. ಆಮೇಲೆ ಅದರ ಮೇಲೆ ಆ್ಯಂಟಿಸೆಪ್ಟಿಕ್, ಅರ್ಜೆಂಟಿಗೆ ನಾ ಮಾಡಬೇಕಾದೇಳಿ ಆ್ಯಂಟಿಸೆಪ್ಟಿಕ್ ಹಾಕಿ, ಇದು ಒಂದೊಂದು ಬೀದಿ ನಾಯಿ ಕೆಲವೊಮ್ಮೆ ಕಚ್ಚಿದಾಗ ಏನು ಮಾಡಬೇಕು, ಅದು ಆ್ಯಂಟಿಸೆಪ್ಟ್ ಹಾಕಿ ಕೈ ತೊಳ್ಕೊಳ್ಬೇಕು, ಮತ್ತು ಡಾಕ್ಟರ್ ಹತ್ರ ಹೋಗಿ ಈ ಲಸಿಕೆನೆಲ್ಲ ಕೊಡಬೇಕಾಗುತ್ತೆ. ಈಗ ಬೀದಿ ನಾಯಿಗಳ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡುವ. ಯಾಕಂತೇಳಿದರೆ ಇದು ಮನೆಯಲ್ಲಿ ಸಾಕುವಂಥ ನಾಯಿಗಳು ಬಗ್ಗೆನೂ ಎಚ್ಚರಿಕೆ ಇಟ್ಕೋಬೇಕು. ಬೀದಿ ನಾಯಿಗಳ ಬಗ್ಗೆ ಈಗ ತುಂಬ ಡಿಸ್ಕಷನ್ ಆಗ್ತಾ ಇದೆ ಅಲ್ವಾ, ಬೀದಿ ನಾಯಿ ಅಲ್ಲಿ ಕಚ್ಚುತ್ತೆ ಇಲ್ಲಿ ಕಚ್ಚುತ್ತೆ. ಸಾರ್ವಜನಿಕ ಪ್ರದೇಶದಲ್ಲಿ ಅದಕ್ಕೆ ಒಂದು ಜಾಗ ಅಲಾಟ್ ಮಾಡಿ ಅಲ್ಲಿಯೇ ಅದನ್ನು ಹಾಕಬೇಕು. ಹೌದೌದು, ಅಲ್ಲಿಯೇ ನೀವು ಅದಕ್ಕೆ ಆಹಾರ ಹಾಕಬೇಕು. ಹೀಗೆಲ್ಲ ತುಂಬ ಚರ್ಚೆ ಆಗತಕ್ಕಂಥ ವಿಚಾರ. ಮತ್ತು ಈಗ ಇಲ್ಲಿ ಶಾಲೆಗಳಲ್ಲಿ ಕೂಡ ಅದು ಬೀದಿ ನಾಯಿಗಳ ಹಾವಳಿ ಅದೆಲ್ಲ ಕೇಳ್ತೀವಿ, ಕಚ್ಚುತ್ತೆ ಪಾಪ ಮಕ್ಕಳಿಗೆ. ಬೀದಿ ನಾಯಿಗಳದು ಅದರಲ್ಲಿ ಎಷ್ಟು, ಅದರಲ್ಲಿ ಕೆಲವು ಒಳ್ಳೆತನವೂ ಇದೆ. ಯಾಕಂತೇಳಿದರೆ ಬೀದಿ ನಾಯಿಗಳು ನಿಮ್ಮ ಆ ಪ್ರದೇಶಗಳಿಗೆ ಯಾವುದೇ ಅಪರಿಚಿತ ಬಂದರೆ ಎಚ್ಚರಿಕೆ ಸೂಚಿಸ್ತದೆ. ಈಗ ನಮ್ಮನೆ ಹತ್ರ ನಾಯಿಗಳು 5-6 ನಾಯಿ ಇದೆ, ಕಳ್ಳತನ ಅಪರಾಧ ಹಸುಪ್ರನ್ನು ಯಾರನ್ನೂ ಅದು ಬಿಡಲ್ಲ. ದೂರದಲ್ಲಿ 1 ಕಿಲೋಮೀಟರ್ ಎಷ್ಟೋ ಕಿಲೋ ಆಚೆ ಬಂದರೂ ಅದಕ್ಕೆ ಇದು ಹಸುಬ ಬರ್ತಾ ಇದ್ದಾನಂತ ಗೊತ್ತಾಗುತ್ತೆ. ಮತ್ತು ಪ್ರಕೃತಿಕ ನಿಯಮ, ಇದು ಹಾನಿಕಾರಕ ಪ್ರಾಣಿಯನ್ನು ನಿಯಂತ್ರಿಸುತ್ತೆ. ಈಗ ನಮ್ಮ ನಾಯಿಗಳೆಲ್ಲ ಅಲ್ಲಿ ಎಷ್ಟೋ ಬೆಕ್ಕು, ಇಲಿ, ಅದೇ ಬೆಕ್ಕನ್ನು ಕಂಡ್ರ ಇಲಿಗಳನ್ನ ಕಂಡ್ರೆ ಅದನ್ನ ಹಾವು ಎಚ್ಚರಿಕೆ ಕೊಡುತ್ತೆ. ಯಾವ್ದಿಗೂ ಗೊತ್ತಿಲ್ಲ, ಹಾವು ಬಂದದ್ದು ಅದಕ್ಕೆ ಗೊತ್ತಾಗುತ್ತೆ. ಸೆಣಸಾಡ್ಬಿಟ್ಟು ವಾಸನೆ ಅದು ದೇವರ ಪ್ರಕೃತಿಯ ಸೃಷ್ಟಿಯ ಹಾಗೆ ಅದು ಹಾಗೆ ನಮ್ಮನ್ನು ಇಟ್ ಪ್ರೊಟೆಕ್ಟ್ಸ್. ಪ್ರಕೃತಿಯಲ್ಲಿ ಒಂದೊಂದೊಂದೊಂದೊಂದು ರಿಲೇಟೆಡ್ ಆ್ಯಂಡ್ ವಿತ್ ಪ್ರೊಟೆಕ್ಷನ್. ಮತ್ತು ಕಲೀಲಿಕ್ಕಿದೆ ನಮಗೆ. ನೋಡಿ, ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಆಗಿರೋದಲ್ಲ, ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಥಿಂಕಿಂಗ್ ಅಲ್ವಾ, ಮೆಥಡಾಲಜಿ ಕರೆಕ್ಟ್ ಇಲ್ಲದೆ ಆಗೋದು. ನಾವು ಸುಮ್ಮನೆ ಯಾವುದಕ್ಕೆ ಪ್ರಕೃತಿಯಲ್ಲಿ ಬೈಯೋದಲ್ಲ. ಅದರಿಂದ ಏನು ಅದರಲ್ಲೇ ನೋಡಿ, ಉದಾಹರಣೆ ಹೇಳ್ತೇನೆ. ಒಂದೇ ಈಗ ಮರಿ ಹಾಕಲಿಕ್ಕೆ ಶುರು ಮಾಡಿ, ವರ್ಷಕ್ಕೆ 2 ಮರಿ ಹಾಕತ್ತಲ್ವಾ ಯಾವ ನಾಯಿಗಳು, ಅದು ಒಂದೇ ಸಾರಿ ಮರಿ 1 ವರ್ಷಕ್ಕೆ 16, 2 ವರ್ಷಕ್ಕೆ ನೀವು ನ್ಯೂಟ್ರ್ ಮಾಡದೇ ಇದ್ದರೆ, ತಾಯಿಯನ್ನು ಚಿಕಿತ್ಸೆ ABC ಮಾಡದೇ ಇದ್ದರೆ, ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಮಾಡದೇ ಇದ್ದರೆ ಏನೇನು ಪ್ರಾಬ್ಲಮ್ ಬರುತ್ತಂದರೆ, 1 ವರ್ಷಕ್ಕೆ 16, 2ನೇ ವರ್ಷಕ್ಕೆ ಅದೇ ನಾಯಿ 128, 512, 2048, 12288, ಆಮೇಲೆ 6ನೇ ವರ್ಷಕ್ಕೆ 67,000 ಮರಿ ಹುಟ್ಟುತ್ತೆ. ಅಂದರೆ ಅದರ ನಂತರ ಸಂತಾನ ಅದು ಅದಕ್ಕೆ ಮರಿ ಒಟ್ಟು ಸೇರುವಾಗ ನೋಡಿ, ಅದರ ಅಗಾಧತೆಯನ್ನು ನೀವು ಚಿಂತನೆ ಮಾಡಬೇಕು. ಊಹಿಸ್ಲಿಕ್ಕಾಗಲ್ಲ. ನೀವು ಒಂದು ಬದಿಯಲ್ಲಿ ಎಲ್ಲ ಮಾಡ್ತಾ ಇದ್ದು ಇದನ್ನು ನೀವು ಮಿಸ್ ಮಾಡಿದರೆ ಅದು ಸೇಮ್ ಇರುಗುಳಿದಿತ್ತೆ. ಪಾಪ್ಯುಲೇಷನ್ ವಿಲ್ ನೆವರ್ ಕಂಟ್ರೋಲ್. ಸೊ ದೇರ್ ಸಂತಾನ ಹರಣ ಬಹಳ ಇಂಪಾರ್ಟೆಂಟ್. ಸಂತಾನ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಮತ್ತು ಈ ಬೀದಿ ನಾಯಿ ಕಚ್ಚಿದ್ರೆ ನಾವು ಏನು ಆ್ಯಕ್ಚುಲಿ ಭಯದಿಂದ ಓಡೋದಲ್ಲ. ಮತ್ತು ನೀವು ನಾಯಿಗಳೊಟ್ಟಿಗೆ ಬಿಹೇವ್ ಮಾಡಲಿಕ್ಕೂ ನಿಮಗೆ ಗೊತ್ತಿರಬೇಕು. ನೀವು ಕಣ್ಣು ನಾಯಿ ನಿಮ್ಮನ್ನು ನೋಡ್ತಾ ಉಂಟು, ನೀವು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿ ನೋಡಿದರೆ ಅದು ನೀವು ಕಾಂಪಿಟಿಟರ್ ಅಂತ ಅನಿಸುತ್ತೆ. ಓ, ನನಗೆ ಕಾಂಪಿಟಿಟರ್, ನನಗೆ ಸವಾಲಾಗಿ ನಿಂತಿದ್ದಾನೆ, ಅದಕ್ಕೆ ಕಚ್ಚಲಿಕ್ಕೆ ಬರಲಿಕ್ಕೆ ಶುರು ಮಾಡುತ್ತೆ. ಮತ್ತು ಕೆಲವರು ಕಲ್ಲು ಹಾಕ್ತಾರೆ, ಅದು ಮಹಾ ಕೆಟ್ಟದ್ದು. ಕೆಲವರು ಬೈಕಲ್ಲಿ ಹೋಗಿಬಿಟ್ಟು ಅದನ್ನು ತಮಾಷೆ ಮಾಡೋದು ನಾಯಿಗೆ, ಹಾರ್ನ್ ಹಾಕಿಬಿಟ್ಟು ಅದನ್ನು ರೇಗಿಸೋದು ಸಿ. ಅದರಿಂದಾಗಿ ಅದಕ್ಕೆ ಯಾರೇ ಹೋದರೂ ರೇಗಿಸದಂತ ಕಾಣುತ್ತೆ. ಅದು ಹ್ಯಾಬಿಚುವಲ್ ಅಲ್ಲ, ಒಬ್ರು ಯಾರೋ ಮಾಡಿದ್ರು ಅಂತ ಎಲ್ಲರಿಗೂ ಅದು ಅಟ್ಟಿಸ್ಕೊಂಡು ಹೋಗುತ್ತೆ. ಹಸುಬ್ರಿಗೆ ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಏನು ಹೇಳಬೇಕಂತ ಹೇಳಿದರೆ, ನಾಯಿಗೆ ತಮಾಷೆ ಮಾಡಬೇಡಿ, ಚುಡಾಯಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕಿವಿ ಬಾಲ ಎಳೆಯೋದು ಇದೆಲ್ಲ ಮಾಡ್ತಾರೆ, ಅದು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನಾಯಿ ಹತ್ತಿರ ಬಂದರೆ ನಿಲ್ಲಬೇಕು, ಮತ್ತು ಮುಖ ತಿರ್ಸ್ಬೇಕು. ಅದು ಕಣ್ಣಿನ ಕಣ್ಣಿಟ್ಟು ದೃಷ್ಟಿ ಇತ್ತು ನೋಡಬೇಡಿ, ಹೊಡಿಬೇಡಿ, ಸೈಕಲ್ ಹರ್ನಾಸಿ ಚುಡಾಯಿಸ್ಬೇಡಿ, ನಾಯಿ ತಿನ್ನುವಾಗಲೂ ಹತ್ತಿರ ಹೋಗಬೇಡಿ. ಕಚ್ಚಿದರೆ ನಾನು ಈಗ ಹೇಳಿದೆ ನಿಮ್ಗೆ ಏನೇನು ಮಾಡಬೇಕಂತ. ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಇದೆ, ಯಾಕಂದರೆ ಬೀದಿ ನಾಯಿ ಕಚ್ಚಿದ ಕಾರಣ ಈ ಎಲ್ಲ ಮೆಥಡ್ಸ್ ಫಾಲೋ ಮಾಡಿಬಿಟ್ಟು ಡಾಕ್ಟರ್ ತೋರಿಸಿ ಅದೆಲ್ಲ ಫಾಲೋ ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ, ಸ್ಥಳೀಯ ಒಂದು ಮುನ್ಸಿಪಾಲಿಟಿ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಾಧಿಕಾರಿ ಅಥವಾ NGOs ಇರ್ತವೆ ಫೀಡಿಂಗ್ ಮಾಡೋದು, ಅವ್ರಿಗೆ ಒಂದು ತಿಳಿಸಿಬಿಡಬೇಕು, ಈ ಕಡೆಯಲ್ಲೆಲ್ಲ ನಾಯಿ ಜಾಸ್ತಿ ಇದೆ, ಅದನ್ನೆಲ್ಲ ಸ್ವಲ್ಪ ನಿರ್ಮೂಲನೆ ಮಾಡಿ ಅಥವಾ ಸೂಕ್ತ ಕ್ರಮ ಕೈಗೊಳ್ಳಿ, ಅಥವಾ ಲಸಿಕೆಯನ್ನೆಲ್ಲ ಕೊಡಬೇಕಾದಂತ ಕಾರ್ಯಕ್ರಮ ನಿರೂಪಣೆ ಮಾಡಿ. ಎಷ್ಟೋ ಜನ ಎಷ್ಟೋ ಹೇಗೆಗೋ ಖರ್ಚಾಗುತ್ತೆ ಅಲ್ವಾ ನಮ್ಮ ದೇಶದಲ್ಲಿ. ಅದನ್ನೊಂದು ಇಟ್ ಇಸ್ ಎ ಸಿಂಪಲ್ ಟೆಕ್ನಿಕ್ ವೇರ್ ಆಲ್ ಕ್ಯಾನ್ ಬಿ ವ್ಯಾಕ್ಸಿನೇಟೆಡ್. ದೇರ್ ಆರ್ ಮೆನಿ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ ಮತ್ತು ಬ್ರಿಟನ್, ಅಲ್ಲಿ ಎಲ್ಲ ಇಟ್ ಈಸ್ ರೇಬಿಸ್ ಫ್ರೀ. ಸರ್, ಇದುವರೆಗೆ ನಾಯಿ ಸಾಕಾಣಿಕೆ ಅಥವಾ ಶ್ವಾನ ಸಾಕಾಣಿಕೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲು ಮುಂದಿನ ಸೋಮವಾರದ ಕೃಷಿರಂಗದಲ್ಲಿ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಶ್ವಾನ ಸಾಕಾಣಿಕೆ ಈ ಕುರಿತು ನಿವೃತ್ತ ಪಶುವೈದ್ಯರಾದ ಡಾಕ್ಟರ್ ಗುರುಮೂರ್ತಿ ಎ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ಈಗ ಆರೋಗ್ಯ ಮಾಹಿತಿ. ನಾವು ಆರೋಗ್ಯವಾಗಿರಲು ನೀರು ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಹಣ್ಣುಗಳು ಸಹ ಮುಖ್ಯ. ಹಣ್ಣುಗಳು ನೈಸರ್ಗಿಕವಾಗಿ ಬಂದಂತಹ ಒಂದು ಅಪೂರ್ವ ಕಾಣಿಕೆ. ಆರೋಗ್ಯದಿಂದ ಬದುಕಲು ಈ ನಿಸರ್ಗ ಮನುಷ್ಯನಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಿದೆ. ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು. ವೈದ್ಯರು ಔಷಧಿಗಳನ್ನು ಕೊಡುತ್ತಾರೆ, ಆದರೆ ನಮಗೆ ಉಂಟಾಗುವಂತಹ ಅದೆಷ್ಟೋ ಕಾಯಿಲೆಗಳನ್ನು ಪ್ರಾಕೃತಿಕವಾಗಿ ನಾವು ಹಣ್ಣುಗಳಿಂದಲೂ ಕೂಡ ಗುಣಪಡಿಸಿಕೊಳ್ಳಬಹುದು. ಇಂತಹ ಅನೇಕ ಹಣ್ಣುಗಳು ನಮ್ಮ ಸುತ್ತಮುತ್ತಲೂ ಇವೆ. ಮಲಬದ್ಧತೆಯಿಂದ ಬಳಲುತ್ತಿರುವವರು 2 ಚಮಚ ಗುಲಾಬಿ ಹೂವಿನ ರಸಕ್ಕೆ 1 ಚಮಚ ತುಪ್ಪ ಬೆರೆಸಿ ರಾತ್ರಿ ಮಲಗುವ ಮುನ್ನ ಸೇವಿಸಿದರೆ ಇದು ಪರಿಣಾಮಕಾರಿಯಾಗಿರುತ್ತದೆ. ರಕ್ತಭೇದಿ ಬಾಧೆಗೆ 10 ಗ್ರಾಂ ಗುಲಾಬಿ ಹೂವುಗಳನ್ನು 2 ಗಂಟೆ ಕಾಲ ನೀರಲ್ಲಿ ನೆನೆಸಿಟ್ಟು ನುಣ್ಣಗೆ ಅರೆದು ಅದಕ್ಕೆ ಕಲ್ಲು ಸಕ್ಕರೆ ಪುಡಿ ಬೆರೆಸಿ ದಿನದಲ್ಲಿ 2 ಬಾರಿ ಸೇವಿಸಿದರೆ ಪರಿಹಾರ ದೊರೆಯುತ್ತದೆ. ಬಾಯಿಯ ದುರ್ಗಂಧ ನಿವಾರಣೆಗೆ ಗುಲಾಬಿ 10 ಗ್ರಾಂ, ಕಲ್ಲು ಸಕ್ಕರೆ 5 ಗ್ರಾಂ, ಸ್ವಲ್ಪ ಪಚ್ಚ ಕರ್ಪೂರವನ್ನು ಬೆರೆಸಿ ಮಾತ್ರೆ ತಯಾರಿಸಿ ಆಗಾಗ ಬಾಯಿಯಲ್ಲಿ ಹಾಕಿಕೊಂಡರೆ ದುರ್ಗಂಧ ತೊಲಗುವುದು, ಕೆಮ್ಮಿಗೂ ಕೂಡ ಇದು ಉಪಶಮನಕಾರಿ. ಕಬ್ಬಿನ ರಸವನ್ನು ಹೇರಳವಾಗಿ ಭಾರತದಲ್ಲಿ ಬಳಸುತ್ತಾರೆ. ಕಬ್ಬು 1000 ವರ್ಷಗಳಿಂದ ಭಾರತೀಯರಿಗೆ ಬಹು ಪರಿಚಿತ. ಆಯುರ್ವೇದದಲ್ಲಿ ಕಬ್ಬಿನ ರಸ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದಿದೆ. ಬೆಲ್ಲವನ್ನು ಸಹ ಅನೇಕ ಗಿಡಮೂಲಿಕೆಗಳನ್ನು ಬಳಸಿ ಉಪಯೋಗ ಮಾಡಲಾಗುತ್ತದೆ. ಇದರಲ್ಲಿ ಫಾಸ್ಫರಸ್, ಕ್ಯಾಲ್ಶಿಯಂ, ಕಬ್ಬಿಣಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇವುಗಳೆಲ್ಲ ಇವೆ. ಇದು ಪ್ರೋಸ್ಟೇಟ್ ಮತ್ತು ಸ್ತನ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡುವ ಗುಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಮೂತ್ರಕೋಶ, ಹೃದಯ, ಮೆದುಳು ಈ ರೀತಿಯ ಅವಯವಗಳ ಸುಗಮ ರೀತಿಯ ಕೆಲಸ ಮಾಡುವುದಕ್ಕೆ ಬೆಲ್ಲ ಸಹಾಯ ಮಾಡುತ್ತದೆ. ಮೈಯಲ್ಲಿ ಉರಿ ಅನಿಸಿದರೆ, ಬೇಸಿಗೆಯಲ್ಲಿ ಬಿಸಿಲ ಬೇಗಿಯಿಂದ ಬಳಲಿದ್ದರೆ, ವಾತ ಪಿತ್ತದ ಪ್ರಕೃತಿ ಹೊಂದಿದ್ದರೆ ಕಬ್ಬಿನ ರಸವನ್ನು ಧಾರಾಳವಾಗಿ ಸೇವಿಸಬಹುದು. ಕಫ ದೋಷ ಹೊಂದಿರುವವರು ರಸ ಸೇವಿಸದೇ ಇರುವುದು ಒಳ್ಳೆಯದು. ಎಳನೀರು ಗಂಗೆಯ ಮತ್ತೊಂದು ರೂಪ ಎಂದು ನಾವು ನಂಬಿದ್ದೇವೆ. ಸಿಕ್ಕಾಪಟ್ಟೆ ಬಾಯಾರಿಕೆ ಆದಾಗ ಎಳನೀರು ದಾಹವನ್ನು ತಡಿಸುತ್ತದೆ. ಬೇಸಿಗೆಯಲ್ಲಿ ತಂಪು ಪಾನೀಯಗಳತ್ತ ಗಮನ ನೀಡದೆ ಎಳನೀರು ಕುಡಿಯಿರಿ ಎನ್ನುತ್ತಾರೆ ವೈದ್ಯರು. ಈ ನೀರಿನಲ್ಲಿ ಎಲೆಕ್ಟ್ರೋಲೈಟ್ಸ್, ಕ್ಯಾಲ್ಶಿಯಂ, ಮೆಗ್ನೇಷಿಯಂ, ಪೊಟ್ಯಾಷಿಯಂನಂತಹ ಖನಿಜ ಲವಣಗಳು ಇವೆ. ರೋಗಿ ಟೈಫಾಯ್ಡ್, ಮಲೇರಿಯಾದಂತಹ ಜ್ವರಕ್ಕೀಡಾಗಿದ್ದರೆ ಎಳನೀರನ್ನು ಕುಡಿಯಲು ಸಲಹೆ ನೀಡುತ್ತಾರೆ. ಇದು ವಾಂತಿ ನಿರೋಧಕ. ಹಾಗೆಯೇ ಕಿಡ್ನಿಯಲ್ಲಿ ಕಲ್ಲು ಇದ್ದವರು ಕೂಡ ತಪ್ಪದೇ ಎಳನೀರನ್ನು ಕುಡಿಯಲು ಶಿಫಾರಸು ಮಾಡಲಾಗುತ್ತದೆ. ಅತಿಸಾರವನ್ನು ಕಡಿಮೆ ಮಾಡುವಲ್ಲಿ ಇದು ತುಂಬ ಅನುಕೂಲಕರ. ಅಮೈನೋ ಆಮ್ಲಗಳು, ಕಿಣ್ವಗಳು, ಆಹಾರದ ಫೈಬರ್, ಸಿ ಜೀವಸತ್ವ, ಮೆಗ್ನೇಷಿಯಂ, ಪೊಟ್ಯಾಷಿಯಂ, ಮ್ಯಾಂಗನೀಸ್ ಮುಂತಾದಂತಹ ಖನಿಜಗಳು ಎಳನೀರಿನಲ್ಲಿ ಸಮೃದ್ಧವಾಗಿ ದೊರೆಯುತ್ತವೆ. ಜೊತೆಗೆ ಇದು ಕೊಲೆಸ್ಟ್ರಾಲ್ ಮತ್ತು ಕ್ಲೋರೈಡ್ ರಹಿತ ಪಾನೀಯ ಕೂಡ ಹೌದು. ತೆಂಗಿನಕಾಯಿಯ ನೀರು ಪೊಟ್ಯಾಸಿಯಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ, ಆದ್ದರಿಂದ ಇದು ದೇಹದ ದ್ರವಗಳಿಗೆ ಎಲೆಕ್ಟ್ರೋಲೈಟ್ ಸಂಯೋಜನೆಯನ್ನು ನೀಡುತ್ತದೆ. ಇದು ಯಶಸ್ವಿಯಾಗಿ ಅಭಿಧಮನಿಗಳಲ್ಲಿ ಸಂಚಲನ ನಡೆಯುವಂತೆ ಮಾಡುತ್ತದೆ. ಎಳನೀರಿನಲ್ಲಿ ಕೊಬ್ಬಿನಾಂಶ ಅತ್ಯಂತ ಕಡಿಮೆ ಇರುವುದರಿಂದ ತೂಕ ಇಳಿಸಲು ಕೂಡ ಸಹಾಯಕ ಎಂದು ಹೇಳಲಾಗುತ್ತದೆ. ಮಧುಮೇಹಿಗಳಿಗೆ ಅಗತ್ಯವಿರುವ ಪೌಷ್ಟಿಕಾಂಶವನ್ನು ಇದು ಒದಗಿಸುತ್ತದೆ. ವ್ಯಕ್ತಿ ಜ್ವರಪೀಡಿತನಾಗಿದ್ದರೆ, ವೈರಸ್ಗಳು ದೇಹವನ್ನು ಆಕ್ರಮಿಸಿದ್ದರೆ ಎಳನೀರು ಬಹಳ ಅನುಕೂಲಕರ. ರಕ್ತದೊತ್ತಡ, ಪಾರ್ಶ್ವವಾಯುವಿನಂತಹ ಅಪಾಯವನ್ನು ಕಡಿಮೆ ಮಾಡಲು ಕೂಡ ಇದರ ಸಹಾಯವನ್ನು ಪಡೆಯಲಾಗುತ್ತದೆ. ಇದರಲ್ಲಿರುವ ಖನಿಜಗಳ ಕಾರಣ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಬಹುಮಟ್ಟಿಗೆ ತಡೆಯುತ್ತದೆ ಎಂದು ಹೇಳಲಾಗುತ್ತದೆ. ತೆಂಗಿನಕಾಯಿಯ ನೀರನ್ನು ಮೊಡವೆ, ಕಲೆಗಳು, ಸುಕ್ಕುಗಳು ಮುಂತಾದ ಸಂದರ್ಭದಲ್ಲಿ 2-3 ವಾರಗಳ ಕಾಲ ರಾತ್ರಿ ಹಚ್ಚಿ ಮಲಗಿದರೆ ತ್ವಚೆ ಸ್ವಚ್ಛವಾಗುತ್ತದೆ, ಹಾಗೆ ಕಾಂತಿಯುತವಾಗುತ್ತದೆ. ಸೆಲೆನಿಯಂ ಕಾಂಪೌಂಡ್ಸ್ ಹೊಂದಿರುವ ಎಳನೀರು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಎಂದು ಕೆಲವು ಪರೀಕ್ಷೆಗಳಲ್ಲಿ ಕಂಡುಕೊಳ್ಳಲಾಗಿದೆ. ಇತರ ಪಾನೀಯಗಳಿಗೆ ಹೋಲಿಸಿದರೆ ಎಳನೀರು ಅತ್ಯಂತ ಆರೋಗ್ಯಕರ ಆಯ್ಕೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅಂಜೂರದ ಹಣ್ಣು ತುಂಬ ತಂಪು. ಇದು ಕಫನಾಶಕ ಮತ್ತು ಪಿತ್ತನಾಶಕ. ಶ್ವಾಸಕೋಶದಲ್ಲಿ ಸೇರಿಕೊಂಡಿರುವ ಕಫವನ್ನು ಕರಗಿ ಹೊರಹಾಕುವಂತೆ ಮಾಡುತ್ತದೆ. ಮೂಲವ್ಯಾಧಿ, ಮೂತ್ರಕೋಶದಲ್ಲಿ ಕಲ್ಲು ಮುಂತಾದ ವ್ಯಾಧಿಗಳಿಗೆ ಇದು ಪರಿಣಾಮಕಾರಿ. ಮಕ್ಕಳು ಗಾಜಿನ ತುಂಡು, ಪಿನ್ನು ಮುಂತಾದವುಗಳನ್ನು ನುಂಗಿದ್ದರೆ ಈ ಹಣ್ಣನ್ನು ತಿನ್ನಿಸಿದರೆ ಅದು ಹೊರಹೋಗುತ್ತದೆ ಎಂದು ಹೇಳಲಾಗುತ್ತದೆ. 2-3 ಹಣ್ಣುಗಳನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮಲಬದ್ಧತೆ ದೂರವಾಗುತ್ತದೆ. 5-6 ಹಣ್ಣುಗಳನ್ನು ಒಣ ದ್ರಾಕ್ಷಿಗಳೊಂದಿಗೆ 1 ಪಾವು ಹಾಲಿನಲ್ಲಿ ಬೇಯಿಸಿ ಈ ಹಾಲನ್ನು ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುತ್ತದೆ. ಅಂಜೂರದ ರಸವನ್ನು ಸೇವಿಸುವುದರಿಂದ ಉಷ್ಣಪೀಡೆಯಿಂದ ಮುಕ್ತಿಯನ್ನು ಹೊಂದಬಹುದು. ಅನಾನಾಸ್ ದಿನವೂ ಊಟದ ನಂತರ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಚ್ಚಿ ಸೇವಿಸುವುದರಿಂದ ಅಜೀರ್ಣ ರೋಗ ದೂರವಾಗುತ್ತದೆ. ಅನಾನಾಸ್ನ ಹೋಳುಗಳಿಗೆ ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನು ಹಚ್ಚಿ ಸೇವಿಸುವುದರಿಂದ ಆಮ್ಲಪಿತ್ತ ದೂರವಾಗುತ್ತದೆ. ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದು ಗಂಟು ಬೇನೆಗೆ ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಪ್ರತಿದಿನ ತಾಜಾ ಅನಾನಸ್ ಹಣ್ಣನ್ನು ಸೇವಿಸುವುದರಿಂದ ಹೃದಯ ದೌರ್ಬಲ್ಯ ದೂರವಾಗುತ್ತದೆ. ಮೂತ್ರ ಕಟ್ಟುವುದು, ಪಿತ್ತಕೋಶ ಊದಿಕೊಳ್ಳುವುದು, ಕಣ್ಣಿನ ಸುತ್ತಮುತ್ತ ಊದಿಕೊಳ್ಳುವುದು ಮುಂತಾದ ತೊಂದರೆಗಳಿಗೆ ಇದು ಉತ್ತಮವಾದಂಥ ಒಂದು ಪರಿಹಾರ ಎಂದು ಹೇಳಲಾಗುತ್ತದೆ. ಅನಾನಸ್ ಹಣ್ಣನ್ನು ಬರೀ ಹೊಟ್ಟೆಯಲ್ಲಿ ತಿನ್ನುವುದು ಒಳ್ಳೆಯದಲ್ಲ. ಸೀತಾಫಲದಲ್ಲಿ ಅನ್ನಾಂಗಗಳು ಸಮೃದ್ಧಿಯಾಗಿದ್ದು ಸ್ವಲ್ಪ ಮಟ್ಟಿನ ಕೊಬ್ಬಿನಾಂಶ ಕೂಡ ಅಡಕವಾಗಿದೆ. ಸಿ, ಬಿ ಅನ್ನಾಂಗಗಳು, ಮೆಗ್ನೀಸಿಯಂ, ಪೊಟ್ಯಾಸಿಯಂ ಹಾಗೆ ಅಲ್ಪ ಪ್ರಮಾಣದ ಬಿ ಟು ಶರ್ಕರ ಪಿಷ್ಟಗಳು ಕೂಡ ಇವೆ. ದಿನಕ್ಕೊಂದು ಸೀತಾಫಲ ಸೇವಿಸುವುದರಿಂದ ಅನ್ನಾಂಗ ಸಿ ದಿನಕ್ಕಾಗುವಷ್ಟು ನಮ್ಮ ದೇಹಕ್ಕೆ ಲಭಿಸುತ್ತದೆ. ಇದರಿಂದ ಮೆಗ್ನೀಷಿಯಂ ಕೂಡ ಪಡೆಯಬಹುದು. ಮೆಗ್ನೀಷಿಯಂಗೆ ಹೃದ್ರೋಗಗಳು ಬಾರದಂತೆ ಕಾಪಾಡುವ ಶಕ್ತಿ ಇದೆ. ಒತ್ತಡಕ್ಕೆ ಒಳಗಾದಾಗ ಸೋಂಕು ರೋಗಗಳಿಂದ ರಕ್ಷಣೆ ಪಡೆಯಲು ಸೀತಾಫಲವನ್ನು ಬಳಸಲಾಗುತ್ತದೆ. ಸೀಬೆ ಅಥವಾ ಪೇರಳೆ ಹಣ್ಣು ಬಹಳ ಅದ್ಭುತವಾದಂತಹ ಒಂದು ಹಣ್ಣು. ಇದು ಆರೋಗ್ಯಕರ. ಇದರ ಹಣ್ಣು ಎಲೆ ಕಾಯಿಗಳನ್ನು ಔಷಧಿಯಲ್ಲಿ ಉಪಯೋಗಿಸುತ್ತಾರೆ. ದಿನಕ್ಕೊಂದು ಹಣ್ಣು ತಿಂದರೆ ಅಗತ್ಯವಾದ ಕಬ್ಬಿಣಾಂಶ, ಫೋಲಿಕ್ ಆಸಿಡ್, ಕ್ಯಾಲ್ಶಿಯಂ, ಫೈಬರ್, ಕಾರ್ಬೋಹೈಡ್ರೇಟ್, ವಿಟಮಿನ್ ಎ, ಬಿ, ಸಿ ಎಲ್ಲ ಸಿಗುತ್ತದೆ. ವಯಸ್ಸಾದ ಮೇಲೆ ಕಾಡುವ ಮರೆವು, ಮಂದದೃಷ್ಟಿ, ಸಂಧಿವಾತವನ್ನು ತಡೆಗಟ್ಟುವಲ್ಲಿ ಈ ಸೀಬೆ ಅಥವಾ ಪೇರಳೆ ಹಣ್ಣು ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಅವಶ್ಯಕ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಇರುವುದರಿಂದ ಬೊಜ್ಜನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ. ಅಧಿಕ ವಿಟಮಿನ್ ಸಿ ಇರುವ ಉತ್ತಮ ಹಣ್ಣು ಇದು. ಇದು ಕಿತ್ತಳೆಗಿಂತ ಹೆಚ್ಚು ವಿಟಮಿನ್ ಸಿಯನ್ನು ಒದಗಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಅಂಶ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಿಸುವುದರಿಂದ ಇದು ಮಧುಮೇಹಿಗಳಿಗೂ ಕೂಡ ಉಪಯೋಗಕರ. ಇದು ಹೃದಯದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುತ್ತದೆ. ಇದರಲ್ಲಿರುವ ಬೀಟಾ ಕೆರಾಟಿನ್, ಪೊಟ್ಯಾಸಿಯಂ, ಫೈಬರ್ ಅಂಶ ಹೆಚ್ಚು ಉಪಯೋಗಕರ. ಮಾವಿನ ಹಣ್ಣು ಸಿ ಮತ್ತು ಬಿ ಜೀವಸತ್ವಗಳ ಒಂದು ಆಗರ. ಕ್ಯಾರೋಟಿನ್ ಹಾಗೂ ಶರ್ಕರಾಂಶಗಳು ಕೂಡ ಮಾವಿನ ಹಣ್ಣಿನಲ್ಲಿ ಇರುವುದರಿಂದ ಉತ್ತಮವಾದ ಶರೀರ ಪೋಷಕಾಂಶಗಳನ್ನು ಇದು ಒದಗಿಸುತ್ತದೆ. ಹಲ್ಲಿನ ದುರ್ವಾಸನೆಯನ್ನು ಇದು ದೂರ ಮಾಡುತ್ತದೆ ಎಂದು ಆಯುರ್ವೇದದಲ್ಲಿ ತಿಳಿಸಲಾಗಿದೆ. ಯಾವುದೇ ಸಂಗತಿ ಅತಿಯಾದರೆ ತೊಂದರೆ ತಪ್ಪಿದ್ದಲ್ಲ. ಆದ್ದರಿಂದ ಹೆಚ್ಚಿನ ಮಾವಿನ ಹಣ್ಣಿನ ಸೇವೆ ಕಣ್ಣುರಿ, ಹಸಿವೆ ಆಗದೇ ಇರುವ ಸಮಸ್ಯೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ದಾಳಿಂಬೆ ಅತ್ಯಂತ ಉತ್ತಮವಾದಂತಹ ಒಂದು ಹಣ್ಣು. ಇತ್ತೀಚೆಗೆ ನಡೆಸಿರುವ ಅಧ್ಯಯನಗಳ ಪ್ರಕಾರ ದಾಳಿಂಬೆ ಕಾಳುಗಳಿಂದ ತಯಾರಿಸಿದ ರಸ ಹಾಗೂ ಜ್ಯೂಸ್ ಮೂತ್ರಕೋಶದ ತೊಂದರೆಗಳಿಗೆ ಅತ್ಯಂತ ಉತ್ತಮವಾದಂತಹ ಒಂದು ಔಷಧಿ ಎಂದು ಹೇಳಲಾಗಿದೆ. ರಕ್ತದ ಒತ್ತಡವನ್ನು ಕೂಡ ಈ ಹಣ್ಣು ನಿಯಂತ್ರಣಕ್ಕೆ ತರುತ್ತದೆ ಎನ್ನುತ್ತದೆ ವೈದ್ಯಕೀಯ ಅಧ್ಯಯನ. ಮತ್ತು ಹಸಡುಗಳ ಆರೋಗ್ಯವನ್ನು ಕಾಪಾಡಲು ಕೂಡ ಸಹಕಾರಿಯಾಗಿದೆ. ದಾಳಿಂಬೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆಗೊಳಿಸುವ ಗುಣವನ್ನು ಹೊಂದಿದೆ. ಆದ್ದರಿಂದ ನಿಯಮಿತವಾಗಿ ಸೇವಿಸಿದರೆ ಹೃದಯಾಘಾತದ ತೊಂದರೆಯನ್ನು ಕಡಿಮೆ ಮಾಡುತ್ತದೆ. ಹೀಗೆ ಹಣ್ಣುಗಳ ಸೇವನೆ ನಮ್ಮ ದೇಹದಲ್ಲಿ ಹಲವಾರು ಅಗತ್ಯಕರ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ನಮಗೆ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕೂಡ ತಂದುಕೊಡುತ್ತದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಗುರುಪುರ ಗೋಳಿದಡಿ ಗುತ್ತದ ವರ್ಷದ ಪರ್ವ ಜನವರಿ 19 ಸೋಮವಾರ ಮತ್ತು ಜನವರಿ 20 ಮಂಗಳವಾರದಂದು ಬ್ರಹ್ಮ ಋಷಿ ಶ್ರೀ ಕೆಎಸ್ ನಿತ್ಯಾನಂದ ಗುರುಗಳ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ದೇವತಾ ಕಾರ್ಯ ಹಾಗೂ 2 ದಿನಗಳು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ ಭಜನಾ ಸತ್ಸಂಗ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 19 ಸೋಮವಾರ ಸಂಜೆ 7 ಗಂಟೆಯಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗಬ್ರಜ ಕ್ಷೇತ್ರ ಪಾವಂಜೆ ಇವರಿಂದ ಕಾಲಮಿತಿಯ ಯಕ್ಷಗಾನ ಬಯಲಾಟ ಶಿವಕಾರುಣ್ಯ. ದಿನಾಂಕ 20 ಮಂಗಳವಾರ ಸಂಜೆ 6:30-8 ಗಂಟೆಯವರೆಗೆ ಸಿದ್ಧಿ ನಾಟ್ಯಾಲಯ ಇದರ ವಿದುಷಿ ಶ್ರೀಮತಿ ಶ್ರೀನೋಜಾ ಎಸ್ ಇವರ ಶಿಷ್ಯವೃಂದದವರಿಂದ ಭರತನಾಟ್ಯ ಮತ್ತು ರಾತ್ರಿ 8:30-10:30 ಅರೆಹೊಳೆ ಪ್ರತಿಷ್ಠಾನದವರಿಂದ ನೃತ್ಯ ವೈಭವ. ಅದೇ ದಿನ ಸಂಜೆ 5 ಗಂಟೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಶಕ್ತಿಕಲ್ಲು ಎತ್ತುವ ಸ್ಪರ್ಧೆ ಜೊತೆಗೆ ಈ 2 ದಿನಗಳ ಕಾಲ ಊಟೋಪಚಾರ ಮತ್ತು ಅತಿಥಿ ಸತ್ಕಾರ. ಶುಭ ಕೋರುವವರು ಶ್ರೀ ಸ್ವಾದಿಷ್ಟ್ ಬೇಕ್ಸ್ ಕೇಕ್ಸ್ ಅಂಡ್ ಸ್ವೀಟ್ಸ್ ಏಳಿಂಜೆ. ಕೇಳುಗರೆ, ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000-53,000 ರೂಪಾಯಿಗಳು, ಹೊಸ ಅಡಿಕೆ 30,000-43,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 35,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,500 ರಿಂದ 43,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 10,000 ರಿಂದ 18,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 32,000 ರಿಂದ 40,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 24,000 ರೂಪಾಯಿಗಳು, ಗರಿಷ್ಠ 33,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,400 ರೂಪಾಯಿಗಳು, ಕಟ್ಟ ಸಾಂಬಾರ್ ಅಕ್ಕಿ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿಗಳು, ಐಆರ್ 8 3,800 ರಿಂದ 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,350 ರಿಂದ 2,500 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರಿಂದ 5,200 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರಿಂದ 5,500 ರೂಪಾಯಿಗಳು, ಮೆಣಸು 16,000 ರಿಂದ 20,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,500 ರಿಂದ 67,000 ರೂಪಾಯಿಗಳು, ಕಚ್ಚಾ ಗೇರುಬೀಜ 12,800 ರಿಂದ 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,800 ರಿಂದ 6,500 ರೂಪಾಯಿಗಳು, ಕದಳಿ ಬಾಳೆಕಾಯಿ ಕ್ವಿಂಟಾಲಿಗೆ 5,500 ರಿಂದ 7,000 ರೂಪಾಯಿಗಳು, ಗಾಳಿ ಬಾಳೆಕಾಯಿ ಕ್ವಿಂಟಾಲಿಗೆ 6,000 ರಿಂದ 6,500 ರೂಪಾಯಿಗಳು, ನೇಂದ್ರ ಬಾಳೆಕಾಯಿ ಕ್ವಿಂಟಾಲಿಗೆ 7,000 ರಿಂದ 8,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೇಳುಗರೆ, ಇದರೊಂದಿಗೆ ಇಂದಿನ ಕೃಷಿ ರಂಗ